ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಇದೀಗ ಜನಪದ ಗೀತೆಯೊಂದನ್ನ ಕೇಳೋಣ. ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೇ